ಇರಬೇಕು, ಅದೇ ರೀತಿ ಕೀಟಗಳ ಸಂಖ್ಯೆನೂ ಇರಬೇಕು. ಆವಾಗ ಮಾತ್ರ ನಾವು ಒಂದು ಜೈವಿಕ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಅಥವಾ ಸಮತೋಲನ ಏನು ಹೇಳ್ತೀವಿ ಆ ಸಮತೋಲನೆ ಮಾಡಲಿಕ್ಕೆ ಇದೊಂದು ಪೂರಕವಾಗಿರುವಂಥ ಒಂದು ತಂತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ವಿಷಪೂರಿತ ರಾಸಾಯನಿಕಗಳನ್ನು ಬಳಸೋರ ಬದಲಾಗಿ ನಾವು ಸಾವಯವ ಕೃಷಿ ಮಾಡೋರಿರ್ಬೋದು, ನಮ್ಮ ಪ್ರಕೃತಿಯ ಒಂದು ಉಳಿಸ್ಕೊಂಡು ಹೋಗ್ಲಿಕ್ಕೆ ಈ ಒಂದು ಜೈವಿಕ ಕೀಟನಾಶಕಗಳನ್ನ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಬಳಸೋದು ಬಹಳ ಒಳ್ಳೇದಂತ ಹೇಳ್ತಿರ್ತಾವ. ಹೌದು ಸರ್, ಹೌದು. ಈಗ ಮುಖ್ಯವಾಗಿ ಜೈವಿಕ ಶಿಲೀಂಧ್ರ ನಾಶಕಗಳಿಗೆ ಬಂದಾಗ ಯಾವ್ಯಾವ ಜೈವಿಕ ಶಿಲೀಂಧ್ರ ನಾಶಕಗಳು ಲಭ್ಯತದಂತೆ ನಾನು ಹೇಳಿದಾಗ ಈಗ ಮೆಟ್ರೇಜಮ್ ಎನಿಸೋಪ್ಲಿಯಾ ಅಂತ ಹೇಳಿದೆ, ಅದನ್ನ ಯಾವ ತರ ಉಪಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಟ್ಟೆ. ಮೊದಲಿನದಾಗಿ 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ನಾವು ಸಿಂಪರಣೆ ಮಾಡಿದ್ರು ಕೂಡ ನಾವು ಕಂದು ಜೀವಿಗಳನ್ನು ಕಡಿಮೆ ಮಾಡಬಹುದು. ಇನ್ನು ಗೊನ್ನೆ ಹುಳದ ಬಾಧೆ, ಯಾಕಂದ್ರೆ ಗೊನ್ನೆ ಹುಳ ಅಂತಂದ್ರೆ ಭೂಮಿದಾಗಿರ್ತದೆ, ಅದನ್ನ ಸಿಂಪರಣೆ ಮಾಡಿದ್ರೆ ಏನು ಉಪಯೋಗ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇನ್ನು 2 ಪದ್ಧತಿಗಳನ್ನು ಅಳವಡಿಕೆ ಮಾಡಲಿಕ್ಕೆ ಹೇಳಿದ್ದೀವಿ ರೈತರಿಗೆ. ಒಂದು ಈಗೇನು ತಿಪ್ಪೆ ಗೊಬ್ಬರ, ಒಂದು 100 ಕಿಲೋ ತಿಪ್ಪೆ ಗೊಬ್ಬರ ಚೆನ್ನಾಗಿ ಹದವಾಗಿ ಪುಡಿ ಮಾಡಿಬಿಟ್ಟು ಒಂದು 2 ಕಿಲೋಗ್ರಾಂನಷ್ಟು ಈ ಮೆಟ್ರೇಜಮ್ ಎನಿಸೋಪ್ಲಿ ಈ ಸಿಮೆಂಟ್ ಉಸುಕು ನಾವು ಯಾವ ಥರ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಮೇಲೆ ಒಂದು ಗೋಣಿ ಚೀಲ ಹಾಕಿ ಒಂದು 10 ದಿವಸ ಏನಾದರೂ ನಾವು ನೆರಳಿನಲ್ಲಿ ಇಟ್ಟರೆ ಆ ಒಂದು ಜೈವಿಕ ಶಿಲೀಂಧ್ರ ನಾಶಕಗಳಿಗೆ ನಾವು ಮನೆಗೆ ಸಾಮಾನ್ಯವಾಗಿ ನೋಡ್ತೀವಿ ನೋಡ್ರಿ, ರೊಟ್ಟಿ ಒಂದು 2 ದಿವಸ ಇಟ್ಟು ಅಂತಂದ್ರೆ ಮೇಲೆ ಬೂಸ್ಟ್ ಬಂದು ಬೆಳೆದ್ಬಿಡ್ತದೆ. ಅದೇ ತರ ಇಲ್ಲಿ ಬೂಸ್ಟನೇ ಇದು, ಆಕ್ಚುಲಿ ಹೇಳ್ಬೇಕಾಯ್ತು ಒಂದು ಬೂಸ್ಟ್ ಆಯ್ತು ಶಿಲೀಂಧ್ರ ಶಿಲೀಂಧ್ರ ಅದು ಒಂದು 10 ದಿವಸನಲ್ಲಿ ಪೂರ್ತಿ ನಮ್ದು ಏನು ಒಂದು 100 ಕೆಜಿ ತಿಪ್ಪೆ ಗೊಬ್ಬರದಲ್ಲಿ ನಾವು ಏನು ಚೆನ್ನಾಗಿ ಕಲಿಸಿರ್ತೀವಿ ಅದ್ರ ಪೋರ್ಸ್ ಅಂತ ಏನು ಕರಿತೀವಿ ಅದು ಜಾಸ್ತಿ ಸಂಖ್ಯೆಯಲ್ಲಿ ವೃದ್ಧಿ ಆಗ್ಬಿಡ್ತದೆ. ಅದನ್ನು ನಾವು ಈ ಎಡಿಕುಂಟೆ ಅಂತ ಕಟ್ಟುವಂಥ ಸಂದರ್ಭದಲ್ಲಾಗಲಿ ಅದ್ರ ಮುಖಾಂತರ ನಾವು ಗೊಬ್ಬರ ಹಾಕೊಡ್ತೀವಿಲ್ಲ ಆ ಥರ ಕೊಟ್ಟರೂ ಸಾಕು, ಅಲ್ಲಿ ನಾವು ಗೊನ್ನೆ ಹುಳಗಳನ್ನು ನಿರ್ವಹಣೆ ಮಾಡ್ಬೋದು. ಇನ್ನು ಕಬ್ಬಿನ ಬೆಳೆಯಲ್ಲಿ ಬಹಳಷ್ಟು ರೈತರು ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. ರಸಗೊಬ್ಬರ ಕೊಡಲಿಕ್ಕೆ ಒಂದು ವೆಂಚೂರಿ ಅಂತೇಳಿ ಪ್ರಯೋಜನ ಇರ್ತದೆ, ರಸಗೊಬ್ಬರಗಳು ಕೂಡ ರಸವಾರಿ ಪದ್ಧತಿ. ಆ ರಸವಾರಿಯಲ್ಲಿ ಏನದಂತಂದ್ರೆ ನಾವು ಒಂದು 200 ಕೆಜಿ ನೀರಿನಲ್ಲಿ ಒಂದು 2 ಕೆಜಿಯಷ್ಟು ಈ ಮೆಟ್ರೇಜಮ್ ಅನಿಸೋಪ್ಲಿಯನ್ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ, ಒಂದು 2 ಕೆಜಿಯಷ್ಟು ಬೆಲ್ಲ ಹಾಕೋದು ಯಾಕಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪದಾರ್ಥ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇತ್ತಂತಂದ್ರೆ ಈ ಸ್ಪೋರ್ಗಳು ಏನಾರು ಇರ್ತಾವಲ್ಲ ಜೈವಿಕ ಕೀಟ ಶಿಲೀಂಧ್ರಗಳದ್ದು ಸ್ಪೋರ್ಗಳ ಸಂತತಿ ಜಾಸ್ತಿ ಆಗಿಬಿಡ್ತವೆ, ಅದರಿಂದ ಇನ್ನೂ ನಮಗೆ ಚೆನ್ನಾಗಿ ಒಂದು ಫಲಿತಾಂಶಗಳು ಬರ್ತಾ ಇರ್ತವೆ. ಸೊ 2 ಪದ್ಧತಿಗಳು ಏನದ ನಾವು ರೈತರಿಗೆ ಅದರಲ್ಲೂ ಕೂಡ ಕಬ್ಬಿನ ಬೆಳೆಯಲ್ಲಿ ಹೇಳ್ತಾ ಇದ್ದೀವಿ. ಅಲ್ಲಿ ಬಹಳಷ್ಟು ಕಡೆ ಅಂದರೆ ಸುಮಾರು 2016 ಇಲ್ಲಿವರೆಗೆ ನಾವು ಸುಮಾರು ಏನಿಲ್ಲ ಅಂತಂದ್ರೆ ಒಂದು 8-10 ಟನ್ನಷ್ಟು ಪ್ರೊಡಕ್ಷನ್ ಮಾಡಿಬಿಟ್ಟು ನಾವು ವಿವಿಧ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರಾಗಿರ್ಬೋದು ಅಥವಾ ಕರ್ನಾಟಕದ ರೈತರಾಗಿರ್ಬೋದು ಇನ್ನು ಕೆಲವೊಂದು ಕಡೆ ಬೇರೆ ಇತರ ರಾಜ್ಯಗಳಿಂದ ಕೂಡ ನಮಗೆ ಬೇಡಿಕೆ ಬಂದಿದೆ. ಅಂದ್ರೆ ಇದು ಬಳಸಿದಂತ ರೈತರ ಪ್ರತಿಕ್ರಿಯೆ ಹೇಗಿದೆ? ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ, ಆಮೇಲೆ ಬಹಳಷ್ಟು ಪೂರಕವಾಗಿರುವಂತ ಪ್ರತಿಕ್ರಿಯೆಗಳು ಬಂದಿದೆ ಸರ್. ಆಮೇಲೆ ಇನ್ನೂ ಒಂದು 2ನೇ ಜೈವಿಕ ಶಿಲೀಂಧ್ರ ನಾಶಕ ಹೇಳಬೇಕಾಯ್ತಂತಂದ್ರೆ ಬೆವೇರಿಯಾ ಬ್ಯಾಸಿಯಾನ್ ಅಂತ ಹೇಳ್ಬಿಟ್ಟು, ಈ ಬೆವೇರಿಯಾ ಬ್ಯಾಸಿಯಾನ್ ಅಂತ ಜೈವಿಕ ಕೀಟ ಶಿಲೀಂಧ್ರ ನಾಶಕ್ಕೆ ವಿಶಿಷ್ಟತೆ ಏನಂತಂತಂದ್ರೆ ಯಾವುದೇ ಬೆಳೆಯಲ್ಲಿ ಬರುವಂತ ಈ ಕಾಯಿ ಕೊರಕ ಆಗಿರ್ಬೋದು ಅಥವಾ ಎಲೆ ಕಚ್ಚು ಹುಳಗಳಾಗಿರ್ಬೋದು ಅಥವಾ ರಸ ಇರೋ ಕೀಟಗಳಾಗಿರ್ಬೋದು ಅಂದ್ರೆ ಈ 3 ಗುಂಪಿಗೆ ಸೇರಿದಂತ ಕೀಟಗಳ ಬಾಧೆ ಇದ್ದರೂ ಕೂಡ ನಾವು ಈ ಒಂದು ಬೆವೇರಿಯಾ ಬ್ಯಾಸಿಯಾನ್ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಬಳಕೆ ಮಾಡಿದ್ದಲ್ಲೇ ಆದ್ರೆ ಸುಮಾರು 60-70% ಫಲಿತಾಂಶ ಕಂಡು ಬರ್ತದೆ ನಮಗೆ. ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೂ ಆಗೋದಿಲ್ಲ, ಬಟ್ ನಿರ್ವಹಣೆ ಮಾಡಬಹುದು. ಸೊ ಈ ರೀತಿ ಬೆವೇರಿಯಾ ಬ್ಯಾಸಿಯಾನ್ ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ನಾವು ರೈತರಿಗೆ ಸ್ಪಂದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಈ ಹೂವಿನ ಬಹಳಷ್ಟು ರೈತರು ಹೇಳ್ತಾ ಇದ್ದಾರೆ ಬ್ಲಾಕ್ ಥ್ರಿಪ್ಸ್ ಬಂದಿದೆ, ಬ್ಲಾಕ್ ಥ್ರಿಪ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಬ್ಲಾಕ್ ಥ್ರಿಪ್ಸ್ ಅನ್ನ ಒಂದು ಕೀಟದ ಬಾಧೆಯಿಂದ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಕೀಟದ ಬಾಧೆ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆ ಏನಿದೆ ಅಂತಂದ್ರೆ ಮೆಣಸಿನಕಾಯಿ ಬೆಳೆಯಲಿಕ್ಕೆ 1 ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ ಈ ಬ್ಲಾಕ್ ಥ್ರಿಪ್ಸ್ ಅನ್ನ ಹೂವದಾಗ ಒಂದು 8 ಪ್ರೌಢ ಕೀಟಗಳು ಕೂಡ್ತಾ ಇದ್ದಾವೆ, ರಸ ಹೇರ್ತಾ ಇದ್ದಾವೆ, ಆಮೇಲೆ ಕಾಯಿ ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ. ಸೊ ಈ ಹಲವಾರು ಸಮಸ್ಯೆಗಳು ಆಗ್ತಾ ಇದ್ದಾವೆ. ಅಲ್ಲಿ ನಾವು ಒಂದು ಕೆಲವೊಂದು ಕಡೆ ಸಂಶೋಧನೆಗಳು ಅಥವಾ ರೈತರಿಗೆ ಏನು ಪ್ರಾತ್ಯಕ್ಷತೆಗಳು ಕೊಟ್ಟಿದ್ದೀವಿ ಬೇರೆ ಬ್ಯಾಸೆಯನ್ನು ಅನ್ನೋದು ಅದು ಇದ್ದಿದ್ರಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ. ಸೊ ಈ ಒಂದು ದಿಸೆಯಲ್ಲಿ ಬಹಳಷ್ಟು ರೈತರು ನಮ್ಮ ಮಾನವಿ ತಾಲೂಕು ಆಗಿರ್ಬೋದು, ದೇವದುರ್ಗ ತಾಲೂಕು ಆಗಿರ್ಬೋದು, ಅಲ್ಲಿಂದ ಬಹಳಷ್ಟು ರೈತರು ಇದಕ್ಕೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ನಾವು ಅವರ ಡಿಮ್ಯಾಂಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಅಂದ್ರೆ ಒಳ್ಳೆ ಫಲಿತಾಂಶಗಳು ಬರ್ತಾ ಇದ್ದಾವೆ, ರೈತರು ಬಳಕೆಯನ್ನು ಜಾಸ್ತಿ ಮಾಡ್ತಾ, ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಾ ಇದ್ರೆ. ಅಂದ್ರೆ ಅದ್ರ ಜೊತೆಗೆ ತಾವು ಹೇಳ್ದ ಹಾಗೆ ಅದಕ್ಕೆ ಪೂರಕವಾದ ಫಲಿತಾಂಶಗಳನ್ನು ವಾರ ಆದ ತಕ್ಷಣ ಹೇಳ್ಬಿಡ್ತಾರೆ, ಸರ್ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಸರ್ ಪರವಾಗಿಲ್ಲ ಕೀಟನಾಶಕಗಳಿಗಿಂತಲೂ ಪರವಾಗಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ 2 ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ.

ಅವರಿಗೆ ನಾವು ಎಜುಕೇಷನ್ ಅಂತ ಏನು ಅವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಾವು ಖರ್ಚುನು ಕಡಿಮೆ ಮಾಡಬಹುದು, ಆಮೇಲೆ ಲಾಭನು ಕೂಡ ಜಾಸ್ತಿ ತೆಗಿಬಹುದು, ಮನವರಿಕೆ ಮಾಡಿಕೊಡಬೇಕಾಗಿದೆ. ಈ ತರದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೋತಾ ಹೋದ್ರೆ ರೈತರಿಗೆ ನಾವು ಎಷ್ಟು ಬೇಗ ತಿಳುವಳಿಕೆ ಜಾಸ್ತಿ ಬೇಕಾಗಿದೆ ರೈತರಿಗೆ, ಬಹಳಷ್ಟು ತಿಳುವಳಿಕೆ ಬೇಕಾಗಿದೆ. ಅದರಲ್ಲೂ ಕೂಡ ಈ ಒಂದು ಕೀಟ ಮತ್ತು ರೋಗ ನಿರ್ವಹಣೆಗೆ ಸುಮಾರು ನಮ್ಮ ರೈತರು 60-70% ಖರ್ಚು ಅದಕ್ಕೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ತರದ ಕಾರ್ಯಕ್ರಮಗಳು ಜಾಸ್ತಿ ಆದಷ್ಟು ರೈತರಿಗೆ ಅನುಕೂಲ ಆಗ್ತಾವ ಅಂತ ನನ್ನ ಒಂದು ಅನಿಸಿಕೆ. ಒಳ್ಳೇದು ಡಾಕ್ಟರ್ ಅನುಕುಮಾರ್ ಹೊಸಮನೆಯವರೇ. ಇದುವರೆಗೆ ಜೈವಿಕ ಕೀಟನಾಶಕಗಳು, ಜೈವಿಕ ಮತ್ತು ರೋಗನಾಶಕಗಳು ಯಾವ್ಯಾವ ಇದ್ದಾವೆ, ಅವುಗಳ ಬಳಕೆಯನ್ನು ಹೇಗೆ ಮಾಡಬಹುದು, ಜೊತೆಗೆ ಏನು ಬಳಕೆ ಮಾಡೋದ್ರಿಂದ ಅನುಕೂಲತೆ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ನಾನು ನಿಮ್ಮ ಫೋನ್ ಸಂಖ್ಯೆನ ಕೊಡ್ತೇನೆ ನಮ್ಮ ರೈತ ಬಾಂಧವರಿಗೆ. ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರು, ಇವರು ಜೈವಿಕ ತಂತ್ರಜ್ಞಾನ ಒಂದು ಪ್ರಯೋಗಾಲಯ ಇದೆ, ಅಲ್ಲಿ ತಜ್ಞರಾಗಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಫೋನ್ ಸಂಖ್ಯೆಯನ್ನು ರೈತರು ಬರ್ಕೋಬೋದು, 9449-97-6715. ಇನ್ನೊಮ್ಮೆ ಹೇಳ್ತೀನಿ ಫೋನ್ ಸಂಖ್ಯೆಯನ್ನು, ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರು ಇವರ ಫೋನ್ ಸಂಖ್ಯೆ 9449-97-6715. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಈ ವಿಶೇಷವಾಗಿ ಜೈವಿಕ ಶಿಲೀಂಧ್ರನಾಶಕ ಇರ್ಬೋದು, ಜೈವಿಕ ಕೀಟ ಶಿಲೀಂಧ್ರನಾಶಕಗಳಿರ್ಬೋದು, ಇವುಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡೆದು ಇವನ್ನ ಯಥೇಚ್ಛವಾಗಿ ಕೃಷಿಯಲ್ಲಿ ಬಳಸಲಿಕ್ಕೆ ಮುಂದೆ ಬಂದರೆ ಖರ್ಚನ್ನು ಕಡಿಮೆ ಮಾಡಬಹುದು ಮತ್ತು ನಮ್ಮ ಪರಿಸರವನ್ನು ಕಾಪಾಡಿಕೊಂಡು ಹೋಗ್ಬೋದು. ವಿಷಪೂರಿತ ಆಹಾರ ಉತ್ಪಾದನೆ ನಾವೆಲ್ಲ ಮಾಡ್ತಾ ಇದ್ದೀವಿ, ಈಗ ಇದು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ನಾವು ವಿಷರಹಿತ ಆಹಾರ ಉತ್ಪಾದನೆಯನ್ನು ಮಾಡಬೇಕಾಗಿತ್ತಂದರೆ ಕಡ್ಡಾಯವಾಗಿ ಮುಂದಿನ ದಿನಗಳಲ್ಲಿ ಜೈವಿಕ ಕೀಟನಾಶಕಗಳನ್ನು, ಜೈವಿಕ ಶಿಲೀಂಧ್ರನಾಶಕಗಳನ್ನು ಬಳಸಿದೋಪ್ಪ ಅಂದರೆ ಖಂಡಿತ ನಮ್ಮ ಕೃಷಿಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆ ಸರ್, ಇದುವರೆಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೀಟ ಮತ್ತು ರೋಗ ನಿರ್ವಹಣೆಯಲ್ಲಿ ಜೈವಿಕ ಕೀಟನಾಶಕ ಮತ್ತು ರೋಗನಾಶಕಗಳ ಬಳಕೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಅಮರೇಶ್ ಆಶಿಹಾಳ್ ಅವರಿಂದ. ಜಿಲ್ಲೆಯ ಸಮಸ್ತ ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ನಾಳೆ ದಿನಾಂಕ 1/1/2022 ಅಂತಂದರೆ ಶನಿವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲವೆಂದು ಭಾವಿಸಲಾಗಿದ್ದು ಗರಿಷ್ಠ 29, ಕನಿಷ್ಠ 18°C ಉಷ್ಣಾಂಶ ಇರುವುದೆಂದು ತಿಳಿದುಬಂದಿದೆ. ಹಾಗೆಯೇ ಗರಿಷ್ಠ 87 ಮತ್ತು ಕನಿಷ್ಠ 41% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಈಗಾಗಲೇ ಕಟಾವು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11%-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳ ತೇವಾಂಶ 8% ಮತ್ತು ತರಕಾರಿ ಬೀಜಗಳು 5%-6%. ಇದರಿಂದ ಹೆಚ್ಚು ದಿನ ಬೀಜಗಳು ಕೆಡದಂತೆ ಸಂರಕ್ಷಣೆಯನ್ನು ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಗಳಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ml ಫ್ಲಾನೋಫಿಕ್ಸನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆ ಇರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು. ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಶೇಂಗಾವನ್ನು ಬಿತ್ತನೆ ಮಾಡುವಂತಹ ತಯಾರಿಯಲ್ಲಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ KRG1 ಅಜಯ ಕದರಿ 9 ಈ ತಳಿಗಳನ್ನು ಬಿತ್ತನೆ ಮಾಡಬಹುದು. ಶೇಂಗಾ ಬೀಜವನ್ನು ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಹಿಂಗಾರಿ ಜೋಳದಲ್ಲಿ ಬೆಂಕಿ ಹುಳುವಿನ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬಾರಿಲ್ ಅಥವಾ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮತ್ತೆ 50% ತೆನೆಗಳು ಹೊರಬಂದಾಗ ಮತ್ತೆ ಇದನ್ನು ಸಿಂಪರಣೆ ಮಾಡಬೇಕು. ಇದೇ ಸಿಂಪರಣೆಯನ್ನು 4-6 ದಿನಗಳ ನಂತರ ಮತ್ತೆ ರೈತ ಬಾಂಧವರು ಕೈಗೊಳ್ಳಬೇಕು. ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ರಂತೆ ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟಾರಿಜಿಯಂ ಅನುಸ್ಲುಪ್ಲಿಯೇ ಅಥವಾ 2 ಗ್ರಾಂ ಮೆಟಾರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಯುನ್ ಬೆಂಜುಯೇಟ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ ನೆಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಗಳನ್ನು ಹಾಕಬಹುದು. ಹಲವೆಡೆ ಭತ್ತದ ಕಟಾವು ಇನ್ನೂ ನಡೆಯುತ್ತಿದ್ದು ರೈತ ಬಾಂಧವರು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರುವುದನ್ನು ಬಿಡಬೇಕು. ಇನ್ನು ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಟದ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ನೆಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬಹುದು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ಅನ್ನು ತಯಾರಿ ಮಾಡ್ಕೋಬಹುದು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗಾಗಿ 1 ಮಿಲಿಲೀಟರ್ ಡೈಫೆನೆಕೋನಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗೆ 1 ಗ್ರಾಂ ಕಾರ್ಬನ್ ಡೈಸಮ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೋನೋಜಾಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮಾಮೆಕ್ವಿನ್ ಬೆಂಜುಯೇಟ್ 5 SG ಅಥವಾ 1 ಮಿಲಿಲೀಟರ್ ಕ್ಲೋರಾಪೆನಪೈರ್ 10 SC ಅಥವಾ 0.75 ಮಿಲಿಲೀಟರ್ ನೌಲೂರಾನ್ 10 EC ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವುದರ ಮೂಲಕ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಬಹುದು. ಇನ್ನು ಜಾನುವಾರು ಸಾಕಾಣಿಕೆ ಮಾಡುತ್ತಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡಿಕೊಳ್ಬೇಕು. ಸಾಮಾನ್ಯವಾಗಿ ರಾತ್ರಿಯ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತದೆ. ರಾಸುಗಳನ್ನು ಕಾಪಾಡುವ ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಬೇಕಾಗುವ ಉಪ್ಪಿನಾಂಶ ಅಥವಾ ಖನಿಜ ಮಿಶ್ರಣವನ್ನು ಮೇವಿನ ಜೊತೆ ಸಮನಾಗಿ ಪಶುಗಳಿಗೆ ಕೂಡಿಸಬೇಕು. ಇನ್ನು ರೈತ ಬಾಂಧವರಿಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು, ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆ ಕೇಳಿದರೆ. ರೈತ ಬಾಂಧವರೇ, ಇನ್ನು ಇವತ್ತಿನ ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟವಾದಂಥ ದರ ಇವತ್ತಿನ ದರ ಈ ಮುಂದಿನಂತಿದೆ. ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ ಗುಂಗ್ರಿ ಪ್ರಭೇದದ ಗುಂಗ್ರಿ ನೆಲಗಡಲೆ ಕನಿಷ್ಠ 4,430 ರೂಪಾಯಿಗಳಿಂದ 5,738 ರೂಪಾಯಿಗಳಿಗೆ ಮಾರಾಟವಾಗಿದೆ. ಈರುಳ್ಳಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳಿಂದ 2,220 ರೂಪಾಯಿಗಳು. ಭತ್ತ ರಾಜಹಂಸ ಪ್ರತಿ ಕ್ವಿಂಟಲ್ಗೆ 1,521 ರೂಪಾಯಿಗಳಿಂದ 1,605. ಭತ್ತ ಸೋನಮಸೂರಿ ಪ್ರತಿ ಕ್ವಿಂಟಲ್ಗೆ 1,319 ರೂಪಾಯಿಗಳಿಂದ 2,125. ಸೂರ್ಯಕಾಂತಿ 4,005 ರೂಪಾಯಿಗಳಿಂದ 5,749 ರೂಪಾಯಿ. ಕೆಂಪು ತೊಗರಿ ಪ್ರತಿ ಕ್ವಿಂಟಲ್ಗೆ 4,050 ರೂಪಾಯಿಗಳಿಂದ 6,223 ರೂಪಾಯಿಗಳು. ಬೆಳ್ಳಿ ತೊಗರಿ 5,660 ರೂಪಾಯಿಗಳಿಂದ 5,786 ರೂಪಾಯಿಗಳು. ಇನ್ನು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗರಿ ಪ್ರತಿ ಕ್ವಿಂಟಲ್ಗೆ 4,800 ರೂಪಾಯಿಗಳಿಂದ 5,370 ರೂಪಾಯಿಗಳಿಗೆ ಮಾರಾಟವಾಗಿದೆ. ಇನ್ನು ಸಿಂಧನೂರಿನ ಮಾರುಕಟ್ಟೆಯಲ್ಲಿ ಒಣ ಮೆಣಸಿನಕಾಯಿ ಅಂದರೆ ಸ್ಥಳೀಯ ಪ್ರಭೇದದ ಒಣಮೆಣಸಿನಕಾಯಿಗೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 14,200 ರೂಪಾಯಿಗಳಿಗೆ ಮಾರಾಟವಾಗಿದೆ. ಭತ್ತದ ANR ಹೊಸದು ಪ್ರತಿ ಕ್ವಿಂಟಲ್ಗೆ 1,900 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹೊಸ ಸೋನಾ ಮಸೂರಿ ಭತ್ತ 1,550 ರೂಪಾಯಿಗಳಿಂದ 1,858 ರೂಪಾಯಿಗಳು. ಹಳೆ ಸೋನಾ ಮಸೂರಿ 2,100 ರೂಪಾಯಿಗಳಿಂದ 2,500 ರೂಪಾಯಿಗಳು. ಇನ್ನು ಮಾನ್ವಿಯ ಮಾರುಕಟ್ಟೆಯಲ್ಲಿ ಹಳೆ ಸೋನಾ ಮಸೂರಿ ಭತ್ತ ಪ್ರತಿ ಕ್ವಿಂಟಲ್ಗೆ 2,438 ರೂಪಾಯಿಗಳಿಂದ 2,442 ರೂಪಾಯಿಗಳಿಗೆ ಮಾರಾಟವಾಗಿದೆ. ರೈತ ಬಾಂಧವರೇ, ಇದಾಗಿತ್ತು ಇವತ್ತಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಕಳುಹಿಸಿದ ವಿವಿಧ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯ ದರ. ಕೆಳಗರಿನ ನಾಳಿನ ಕಿಸಾನವಾಣಿಯಲ್ಲಿ ನೀವು ಕೇಳತಕ್ಕಂಥ ಕಾರ್ಯಕ್ರಮಗಳಂದರೆ ರೇಷ್ಮೆ ಕೃಷಿಯಲ್ಲಿ ಸುಧಾರಿತ ತಾಂತ್ರಿಕತೆಗಳು ಕುರಿತು ರೇಷ್ಮೆ ಕೃಷಿ ತಜ್ಞರಾದ ಡಾಕ್ಟರ್ ಅಶೋಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳ್ತೀರಿ. ಹಾಗೆಯೇ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳ್ತೀರಿ. ಪೇಟೆಯ ಧಾರಣೆಯನ್ನು ಕೇಳಬಹುದು. ಹಾಗೆಯೇ ದೇವದುರ್ಗ ತಾಲೂಕಿನ ಮಲದಕಲ್ಲು ಗ್ರಾಮದ ಮರಿಯಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುತ್ತೀರಿ ನಾಳಿನ ಕಿಸಾನವಾಣಿಯಲ್ಲಿ. ಇದಾಗಿತ್ತು ಇವತ್ತಿನ ಕಿಸಾನವಾಣಿ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489858555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಕೃಷಿ ರಂಗ ಮುಂದುವರಿಯುವುದು. ಈಗ ಶರಣಪ್ಪ ಗೋನಾಳ್ ಅವರಿಂದ ತತ್ವ ಪದಗಳನ್ನು ಕೇಳಿ. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕ ಚಿಂತೆ ಮಾಡುತ್ತಿದ್ದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೋ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕ ಚಿಂತೆ ಮಾಡ್ತಿದ್ದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ, ಸುಳ್ಳುತನ ಹೇಳಬಾರ್ದು ಎಲೆ ಮನವೇ. ಕಳ್ಳತನ ಮಾಡಬಾರ್ದು ಎಲೆ ಮನವೇ ನೀ, ಸುಳ್ಳುತನ ಹೇಳಬಾರ್ದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ, ಅಲ್ಲಂತ ಅನಬ್ಯಾಡ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ, ಯಾಕ ಚಿಂತೆ ಮಾಡ್ತಿದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು, ಮೂರು ದಿನದ ಸಂತಿ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು, ಮೂರು ದಿನದ ಸಂತಿ ಎಲೆ ಮನವೇ. ಸೇರದವರ ಮುಂದೆ ಚಾಡಿ ಹೇಳದಂತೆ, ಸೇರದವರ ಮುಂದೆ ಚಾಡಿ ಹೇಳದಂತೆ, ಪಾರಾಗಿ ಹೋಗಬೇಕು ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ, ಯಾಕ ಚಿಂತೆ ಮಾಡ್ತಿದಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಆಶಯ ಅಳಿಬೇಕು ಎಲೆ ಮನವೇ ಇದು, ಕೆಸಿಕೆ ಸಂಸಾರ ಎಲೆ ಮನವೇ. ಆಶಯ ಅಳಿಬೇಕು ಎಲೆ ಮನವೇ ಇದು, ಕೆಸಿಕೆ ಸಂಸಾರ ಎಲೆ ಮನವೇ. ದೇಶದೊಳಗೆ ನಮ್ಮ ಗುರು ಮಹಾಂತೇಶನ, ದೇಶದೊಳಗೆ ನಮ್ಮ ಗುರು ಮಹಾಂತೇಶನ, ದಾಸವ ಮರಿಬ್ಯಾಡ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ, ಯಾಕ ಚಿಂತೆ ಮಾಡ್ತೀರಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೋ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಮೂಡನಾಗಬೇಕೋ ಗುರುವಿನ ಧ್ಯಾನದೊಳಿರಬೇಕೋ, ಮೂಡನಾಗಬೇಕೋ ಗುರುವಿನ ಧ್ಯಾನದೊಳಿರಬೇಕೋ. ಪುಂಡರೀಕಾಕ್ಷನ ಮನದೊಳಗಡಗಿಸಿ, ಪುಂಡರೀಕಾಕ್ಷನ ಮನದೊಳಗಡಗಿಸಿ, ಕಂಡು ಕಾಣದಂತಿರಬೇಕಣ್ಣ. ಮೂಡನಾಗಬೇಕೋ ಗುರುವಿನ ಧ್ಯಾನದೊಳಿರಬೇಕೋ, ಮೂಡನಾಗಬೇಕೋ ಗುರುವಿನ ಧ್ಯಾನದೊಳಿರಬೇಕೋ. ಮಾಯವ ಬಿಡಬೇಕೋ ಮಾಯದ ಕಾಯವ ನಳಿಬೇಕೋ, ಮಾಯವ ಬಿಡಬೇಕೋ ಮಾಯದ ಕಾಯವ ನಳಿಬೇಕೋ. ದೇಹದ ಒಳಗಿನ ತತ್ವವ ತಿಳಿದರೆ, ದೇಹದ ಒಳಗಿನ ತತ್ವವ ತಿಳಿದರೆ, ದೇವ ಶ್ರೀ ಗುರು ಪಾದವ ಹಿಡಿಯುತ್ತ ಮೂಡನಾಗಬೇಕೋ ಗುರುವಿನ ಧ್ಯಾನದೊಳಿರಬೇಕೋ, ಮೂಡನಾಗಬೇಕೋ ಗುರುವಿನ ಧ್ಯಾನದೊಳಿರಬೇಕು. ಶಾಂತಿಲಿ ಇರಬೇಕು, ಕಾಂತೆಯರ ಮೋಹವ ಸುಡಬೇಕು, ಶಾಂತಿಲಿ ಇರಬೇಕು, ಕಾಂತೆಯರ ಮೋಹವ ಸುಡಬೇಕು, ಕಾಂತನ ಕಾಣುತ್ತ ಕಲ್ಮಶ ಗುಣಗಳ, ಕಾಂತನ ಕಾಣುತ್ತ ಕಲ್ಮಶ ಗುಣಗಳ, ಕಳೆದು ಶಾಂತ ಗುರು ಪಾದಕ್ಕೆ ನಮಿಸುತ್ತ ಮೂಡನಾಗಬೇಕೋ.